ಮೊದಲು ಕನ್ನಡ ಕುಲವಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಸಿರಿಗನ್ನಡಂಗೈವೆ ಈಗಷ್ಟೇ ಹಾಡನ್ನ ಕೇಳ್ಕೊಂಬಂದ್ರಿ ಎಲ್ಲರೂ, ನಂಗೆ ಗೊತ್ತು ರೇಡಿಯೋ ಜೊತೆ ನೀವು ಹಾಡಿರ್ತೀರಾ ಅಂತ. ಅದಕ್ಕಿಂತ ಮುಂಚೆ ಒಂದು ಚರ್ಚೆ ಮಾಡಿದ್ವಿ ನಾವು ಕ್ಲೈಮೇಟ್ ಚೇಂಜ್ ಅಂತ, ಅದರಲ್ಲಿ ಒಂದು ಅಂಶ ಬಂತು, ಏನದು? ಡಿಫಾರೆಸ್ಟೇಷನ್, ಅರಣ್ಯನಾಶ. ಅರಣ್ಯನಾಶ ಅನ್ನೋದು ಪ್ರಮುಖವಾದ ಅಂಶ. ಹಿಂದಿನ ಕಾಲದಲ್ಲೂ ಕೂಡ ನಾವು ಅರಣ್ಯ ಸಂಪನ್ಮೂಲಗಳನ್ನ ಬಳಸ್ತಾ ಇದ್ವಿ, ಆದರೆ ಮಿತವಾಗಿ ಎಷ್ಟು ಬೇಕೋ ಅಷ್ಟೇ ಬಳಸ್ತಾ ಇದ್ವಿ. ಆದರೆ ಇವತ್ತು ಮನುಷ್ಯಂಗೆ ದುರಾಸೆ, ಸ್ವಾರ್ಥತನ ಹೆಚ್ಚಾಗೋಗಿದೆ. ಅಗತ್ಯಕ್ಕೂ ಮೀರಿ ಬಳಸೋದನ್ನ ಶುರು ಮಾಡಿಬಿಟ್ಟಿದ್ದಾರೆ. ಅವನು 4 ಫ್ಲೋರ್ ಕಟ್ತಾನ, ನಾನು 40 ಫ್ಲೋರ್ ಕಟ್ತೀನಿ, ಆ ರೀತಿಯ ಆಸೆನ, ದುರಾಸೆನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಈ ಅರಣ್ಯನಾಶ ನಮ್ಮ ಅಭಿವೃದ್ಧಿಗೆ ಸಹಾಯ ಮಾಡುತ್ತಾ ಇಲ್ಲ ಅಭಿವೃದ್ಧಿಗೆ ಮಾರಕವಾಗಿದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ತಂಡದಿಂದ ರೆಡಿ ಆಗಿದ್ದಾರೆ. ಬನ್ನಿ, ಅವ್ರವ್ರ ಅನಿಸಿಕೆ ಏನು ಅಂತ ಕೇಳ್ಕೊಂಬರೋಣ. ನನ್ನ ಹೆಸರು ದೀಕ್ಷಾ ಅಂತ, ನಾನು 2nd year BCOM ಅಲ್ಲಿ ಓದ್ತಾ ಇದ್ದೀನಿ. ಅರಣ್ಯ ನಾಶ ಅನ್ನೋದು ಪ್ರಮುಖವಾಗಿ ಪರಿಣಾಮ ಬೀಳ್ತಾ ಇದೆ ಸರಿ, ಈ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಹೆಚ್ಚು ನಕಾರಾತ್ಮಕ ಪರಿಣಾಮವೇ ಇದೆ. ಆದ್ರೂ ಅರಣ್ಯ ನಾಶ, ಡಿಫಾರೆಸ್ಟೇಷನ್ ಅಂತ ಎಲ್ಲ ಅಂತಿರಲ್ಲ ನೀವು. ನಾ ಸುತ್ತಮುತ್ತಲಿರೋ ಜನ ಎಲ್ಲ ನಮ್ಗೆ ಬೆಂಗಳೂರೇ ಬೇಕು, ಬೆಂಗಳೂರಲ್ಲಿ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ, ಮತ್ತೆ ವಾತಾವರಣ ಚೆನ್ನಾಗಿದೆ, ಮತ್ತೆ ಡೆವಲಪ್ಮೆಂಟ್ ಆಗಿರೋ ಇದೆ ಜಾಗನೇ ಬೇಕು ಅಂತ ಎಲ್ಲರೂ ಬೆಂಗಳೂರು ಅಂತ ಬೆಂಗಳೂರಿಗೆ ಬಂದು ಸೇರ್ಕೊಂಡ್ರೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೇಕು ನಾವು. ಇನ್ಫ್ರಾಸ್ಟ್ರಕ್ಚರ್ ಮಾಡದೆ ಗಿಡ ಮರಗಳನ್ನೆಲ್ಲ ಕಡಿದೆ ಬೆಟ್ಟ ಗುಡ್ಡನ ಕರ್ಗಿಸ್ದೆ ನಾವು ಅವ್ರಿಗೆ ಫೆಸಿಲಿಟೀಸ್ ನೀಡಕ್ ಆಗಲ್ಲ, ಸೌಲಭ್ಯನೂ ಕೊಡಕ್ ಆಗಲ್ಲ. ಇದೆಲ್ಲ ಮಾಡೋದ್ರಲ್ಲಿ ನಮ್ದೇನ್ ತಪ್ಪಿಲ್ಲ ಮರ ಕಡಿಯೋದ್ರಲ್ಲಲ್ವಾ? ಇಷ್ಟೇ ಅಲ್ಲ, ಜನಸಂಖ್ಯೆ ಬೆಳೆಯೋಕೆ ನೀವು ಇಷ್ಟು ಬಿಡಬಾರ್ದಾಗಿತ್ತು. ಯಾಕೆ ಬಿಡ್ರಿ ಇಷ್ಟು ಜನಸಂಖ್ಯೆ ಬೆಳೆಯೋಕೆ? ಬಿಡಬಾರ್ದಿತ್ತು. ನಾವೇನು ಮರ ಸುಮ್ಮನೆ ಕಡಿತಿಲ್ಲ, ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರನೇ ಮರ ಕಡಿತಾ ಇರೋದು. ಮರ ಕಡಿದ್ರು ನಾವೇನು ಸುಮ್ಮನೆ ಏನಿಲ್ಲ, ಸರ್ಕಾರ ಇದೆ, ಸರ್ಕಾರ ಬರುತ್ತೆ, ಸ್ಯಾಂಪ್ಲಿಂಗ್ಸ್ ಕೊಡುತ್ತೆ, ಸಹಜ ಅವರೇ ಒಂದು ಪ್ಲಾಂಟ್ ಕೂಡ ಮಾಡ್ತಾರೆ, ನಮ್ಮ ಕೈಲೇ ಏನು ಕೊಡಲ್ಲ, ಅವರೇ ಒಂದು ಪ್ಲಾಂಟ್ ಕೂಡ ಮಾಡ್ತಾರೆ ಸರ್ಕಾರನೇ ಬಂದು. ಅಷ್ಟು ಮಾಡಿದ್ರು ನಾವು ಯೂತ್ ಆಗಿ ಈ ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ಈಗ ಎಲ್ಲಾನೂ ಸರ್ಕಾರದ ಮೇಲೆ ಬ್ಲೇಮ್ ಮಾಡೋಕ್ಕಾಗುತ್ತಾ, ಸರ್ಕಾರನೇ ದೂಷಿಸೋಕ್ಕಾಗುತ್ತಾ? ನಾವು ಈ ಜನರೇಷನ್ ಒಂದು ಕೋಟ್ ಬೇರೆ ಇದೆ, ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ನಾವು ಪ್ರಜೆಗಳು ಆಗ್ಬೇಕು ಅಂದ್ರೆ ಈ ಸಣ್ಣ ಜವಾಬ್ದಾರಿ ಕೈಗೊಳ್ಬೇಕಲ್ವಾ? ಈ ಜವಾಬ್ದಾರಿ ಏನು, ಒಂದ್ ಸಸಿ ನೆಡ್ತಾರಪ್ಪ, ಅವರೇ ಒಂದು ಪ್ಲಾಂಟ್ ಕೂಡ ಮಾಡ್ತಾರೆ, ಪ್ಲಾಂಟ್ ಮಾಡಿದ್ರೆ ಅದಕ್ಕೆ ನೀರ್ ಹಾಕೋದು, ಗೊಬ್ಬರ ಹಾಕೋದು, ಅದಕ್ಕೆ ಪೋಷಣೆ ಮಾಡೋಷ್ಟು ಜವಾಬ್ದಾರಿಯಾಗಿ ನಾವು ಯೂತ್ ಇಟ್ಕೊಂಡಿಲ್ಲ ಅಂದ್ರೆ ಬೇರೆ ಇನ್ನೇನ್ ಜವಾಬ್ದಾರಿ ಕೈಗೊಳ್ಳಕ್ ಆಗುತ್ತೆ? ನಾವು ಇದ್ಬಿಟ್ಟು ಮನೆ ಮುಂದೆ ಒಂದ್ ಸ್ವಲ್ಪ ಖಾಲಿ ಜಾಗ ಇದೆ ಅನ್ಕೊಳ್ಳಿ, ಆ ಖಾಲಿ ಜಾಗ ಇದೆ, ಆ ಖಾಲಿ ಜಾಗನು ನೀವು ನಮ್ಗೆ ಧೂಳ್ ಆಗುತ್ತೆ, ಮನೆಗೆ ಧೂಳ್ ಬರುತ್ತೆ, ಡಸ್ಟ್ ಅಲರ್ಜಿ ಆಗುತ್ತೆ, ಸ್ಕಿನ್ ಅಲರ್ಜಿ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಆ ಸ್ವಲ್ಪ ಸಣ್ಣ ಜಾಗನು ನೀವು ಬಿಡ್ದೇನೆ ಅದನ್ನು ಮುಚ್ಕೊಂಡ್ಬಿಡ್ತಿರಲ್ಲ. ಅದ್ ಮುಚ್ಕೊಳ್ಳೋ ಬದಲು ಒಬ್ಬ ಮನುಷ್ಯಂಗೆ 6 ಮರ ಬೇಕು ಸಹಜವಾಗಿ ಜೀವನ ಪರ್ಯಂತ ಉಸಿರಾಡಕ್ಕೆ. 6 ಮರ ನೆಡಿ ಅಂತ ನಾವೇನ್ ಹೇಳ್ತಾ ಇಲ್ಲ, ಅಟ್ ಲೀಸ್ಟ್ 2, ನಿಮ್ ಕೈಲಿ 2 ಆಗ್ಲಿಲ್ವಾ? ಬೇಡ, 1 ಮರ ನೆಡಿ. 1 ಮರ ನೆಟ್ಟು ಎಲ್ಲಾರ್ಗೂ ಇಡೀ ಮನೆ ಮುಂದೆನು ಒಂದೊಂದ್ ಮರ ನೆಟ್ಕೊಂಡು ಹೋದ್ರೆ ಎಷ್ಟು ಪರಿಸರ ಸಂರಕ್ಷಣೆ ಆಗುತ್ತೆ? ಅವ್ರು ನೆಟ್ಟಿರೋ ಮರದಿಂದಾನೆ ಅವ್ರು ಆಕ್ಸಿಜನ್ ತಗೊಂಬೋದಲ್ವಾ? ಇಷ್ಟೇ ಅಲ್ಲ, ನಾವ್ ಎಂತ ದುರಾಸೆ ಜನಗಳು ಅಂದ್ರೆ ಬೆಂಗಳೂರಲ್ಲಿ ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ಅವ್ರು ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ಅವ್ರು ಅಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇದಾರೆ, ಒಬ್ಬೊಬ್ರು ಮನೇಲಿ 4-5 ಗಾಡಿ ಕಾರ್ಗಳಿದೆ ಅನ್ಕೊಂಡು ನಾವು ಅವ್ರಿಗಿನ್ನ ಮೇಲಿರ್ಬೇಕು, ಅವ್ರಿಗಿನ್ನ ಚೆನ್ನಾಗಿರ್ಬೇಕು, ನಾವ್ಯಾಕೆ ಅವ್ರಿಗಿನ್ನ ಕಮ್ಮಿ ಇರ್ಬೇಕು ಅಂತ ನಾವು ನಮ್ಮನೇಲಿ ಒಬ್ಬೊಬ್ಬ ವ್ಯಕ್ತಿನೂ ಒಂದೊಂದು ಕಾರು ಒಂದೊಂದು ಗಾಡಿ ಇಟ್ಕೊಂಡು ಎಲ್ಲಿ ಓಡಾಡ್ಬೇಕದು? ರಸ್ತೆ ಬೇಕಲ್ವಾ? ರಸ್ತೆ ಬೇಕು ಅಂದ್ರೆ ಗಿಡ ಮರಗಳನ್ನ ಕಡಿಬೇಕು, ರಸ್ತೆನ ಅಗಲ ಮಾಡ್ಬೇಕು. ರಸ್ತೆ ಅಗಲ ಮಾಡದೆ ಬೇರೆ ವಿಧಿ ಇಲ್ಲ, ಬೇರೆ ಪರಿಹಾರನೂ ಇಲ್ಲ ಅದಕ್ಕೆ. ರಸ್ತೆ ಅಗಲ ಮಾಡಿದ್ರೇನೆ ಇಷ್ಟು ವೆಹಿಕಲ್ಸ್ ಓಡಾಡಕ್ ಆಗದ್. ನೀವೇ ನೋಡಿದಿರಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್ ಹೆಂಗಿದೆ ಅಂತ. ಅಷ್ಟು ವೆಹಿಕಲ್ಸ್ ಇಟ್ಕೊಂಡ್ರು ನಮ್ಗೆ ಫೆಸಿಲಿಟೀಸ್ ಬೇಕು, ಹಂಗೆ ಹಿಂಗೆ ಅಂದ್ರೆ ನಾವು ಮರ ಕಡಿಲೇಬೇಕು. ಮರ ಕಡಿದೆ ಬೇರೆ ಇದೇ ಇಲ್ಲ, ಬೆಟ್ಟನು ಕರ್ಗಿಸ್ಬೇಕಾಗುತ್ತೆ, ಗುಡ್ಡನು ಕರ್ಗಿಸ್ಬೇಕಾಗುತ್ತೆ, ಬೇರೆ ವಿಧಿ ಇಲ್ಲ, ಬೇರೆ ಪರಿಹಾರನೇ ಇಲ್ಲ ನಮ್ಗೆ. ಸರಿ, ನೀವ್ ಹೇಳಿದ್ರೆ ಡಿಫಾರೆಸ್ಟೇಷನ್ ಆಗ್ಲೇಬೇಕು, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಕ್ ಆಗಲ್ಲ, ಇಂಡೈರೆಕ್ಟ್ ಆಗಿ ಕಂಟ್ರಿ ಡೆವಲಪ್ ಆಗಲ್ಲ ಅಂತ ನೀವ್ ಹೇಳ್ತಾ ಇದೀರ. ಆದ್ರೆ ಕೆಲವೊಂದು ವರ್ಗ ಜನರು ಹೇಳ್ತಾರೆ ಅದಿಲ್ದಲೇನೂ ನಾವು ಮಾಡ್ಬೋದು ಅಂತ. ಈಗ ಅದ್ ಹೇಗ್ ಸಾಧ್ಯ

ಸ್ಪೋರ್ಟ್ಸ್ ಯಾವ್ದೇ ಇದ್ರು ಇಲ್ದೆ ಆಗೋತಾರೆ ಇವನಿಗೆ ಫ್ಯಾನ್ಸ್.